ಹಾಗೂ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಜಂಟಿ ಸಹಭಾಗಿತ್ವದಲ್ಲಿ ರೈತ ಬಾಂಧವರಿಗೆ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಸ್, ಉಪಕರಣಗಳು ಮತ್ತು ಜಲ ಸಂರಕ್ಷಣೆ ಬಗ್ಗೆ ತರಬೇತಿ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಾಗಾರ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ನಿನ್ನೆ 10 ಗಂಟೆಗೆ ಜರುಗಿತು. ಈ ತರಬೇತಿ ಮತ್ತು ಜಾಗೃತಿ ಕಾರ್ಯಾಗಾರದ ವೇದಿಕೆಯ ಕಾರ್ಯಕ್ರಮಗಳು ಬಿಟೆಕ್ ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪಾವನಿ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಮಹಾಗಣಪತಿಯೋ ಮನಸಾ ಸ್ಮರಾಮಿ, ಮಹಾಗಣಪತಿಯೋ ಮನಸಾ ಸ್ಮರಾಮಿ, ಮಹಾಗಣಪತಿಯೋ ಮನಸಾ ಸ್ಮರಾಮಿ. ವಶಿಷ್ಠವಾಮದೇವಾದಿವಂದಿತ ಮಹಾಗಣಪತಿಯೋ ಮನಸಾ ಸ್ಮರಾಮಿ. ವಶಿಷ್ಠವಾಮದೇವಾದಿವಂದಿತ ಮಹಾಗಣಪತಿಯೋ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರನ್ನ, ಸರ್ವರನ್ನ ಹಾಗೂ ರೈತ ಬಾಂಧವರನ್ನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಧಾನ ಅನ್ವೇಷಕರಾದ ಡಾಕ್ಟರ್ ಕೆವಿ ಪ್ರಕಾಶ್ ಅವರು ಸ್ವಾಗತವನ್ನ ಕೋರಿದರು. ಈ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಸ್, ಉಪಕರಣಗಳು ಮತ್ತು ಜಲ ಸಂರಕ್ಷಣೆ ಕುರಿತ ತರಬೇತಿ ಕಾರ್ಯಾಗಾರದ ಉದ್ದೇಶ, ಮಾಹಿತಿ ಹಾಗೂ ಇಂದಿನ ಅನಿವಾರ್ಯತೆ ಕುರಿತು ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್ ಮುಖ್ಯಸ್ಥರು, ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಇವರುಗಳು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ್ದು ಹೀಗೆ. ಈಗ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿದೆ, ಯಾವುದೇ ಒಂದು ಕೃಷಿಯಲ್ಲಿ ಆಗಲಿ ಮನೆಯಲ್ಲಿ ದಿನನಿತ್ಯದ ಉಪಯೋಗಗಳಲ್ಲಿ ನಮ್ಮ ಶಕ್ತಿಯ ಬಳಕೆ ಬಹಳ ಮುಖ್ಯವಾಗಿ ಇರ್ತದೆ. ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ನಾವು ಪಳಿಯುಳಿಕೆಗಳು, ಇಂಧನಗಳು ಅಂದರೆ ಡೀಸೆಲ್, ಪೆಟ್ರೋಲ್ ಅಥವಾ ಗ್ಯಾಸ್, ಇದ್ರ ಮೇಲೆ ಅನಿಲಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಒಂದು ಅಂದಾಜಿನ ಪ್ರಕಾರ ಭಾರತ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಕೊಟ್ಟಿದೆ. ನಾವೇನು ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ, ನಾವು ಧಾನ್ಯಗಳನ್ನು ಮಾರಾಟ ಮಾಡೋಕ್ಕೆ ಶಕ್ತಿ ನಮ್ಮಲ್ಲಿದೆ ಬೇರೆ ದೇಶಗಳಿಗೆ. ಹಾಲು, ಕಾಫಿ, ಟೀ ಮತ್ತು ಮಾಂಸ ಇತ್ಯಾದಿ ಎಲ್ಲ ಇವುಗಳನ್ನು ನಾವು ಬೇರೆ ದೇಶಗಳಿಗೆ ಮಾರುವಂಥ, ಎಕ್ಸ್ಪೋರ್ಟ್ ಮಾಡುವಂಥ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ಆದರೆ ನಾವು ತೈಲೋತ್ಪನ್ನಗಳನ್ನು ಮಾತ್ರ ಬೇರೆ ದೇಶಗಳಿಂದ ಖರೀದಿಸ್ತಾ ಇದ್ದೀವಿ, ಆಮದು ಮಾಡ್ತಾ ಇದ್ದೀವಿ. ಈ ನಾವೆಲ್ಲ ಏನು ರಫ್ತು ಮಾಡೋದ್ರಿಂದ ಏನು ನಮಗೆ ಆದಾಯ ಬರುತ್ತೆ, ಅದರಲ್ಲಿ 80% ಬಂದಂಥ ಆದಾಯವನ್ನು ಕೇವಲ ತೈಲೋತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. 100 ರೂಪಾಯಿದಲ್ಲಿ 80 ರೂಪಾಯಿ ನಮಗೆ ಬಂದಂಥ ರಫ್ತಿನಿಂದ ಬಂದಂಥ ಆಮದಾನವನ್ನು 80 ರೂಪಾಯಿ ಕೇವಲ ಡೀಸೆಲ್, ಪೆಟ್ರೋಲ್, ಕೆರೋಸಿನ್ ಇವುಗಳನ್ನು ಖರೀದಿ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಅಷ್ಟು ನಾವು ಈ ಶಕ್ತಿ ಮೂಲಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಮತ್ತು ನಮ್ಮ ದೇಶದಲ್ಲಿ ತೈಲೋತ್ಪನ್ನದ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ, 130 ರೂಪಾಯಿ ತರ ಹೋಗೋದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ನಮ್ಮ ದಿನಗಳಲ್ಲಿ ನಾವು ಟ್ರ್ಯಾಕ್ಟರ್ ಉಪಯೋಗ ಮಾಡಿಕೊಂಡು ಚಲಿಸೋದಕ್ಕೆ ಡೀಸೆಲ್ ಬೇಕು, ನಮ್ಮ ಗಾಡಿಗಳು ಹೊಡಿಬೇಕಾದ್ರೆ ಪೆಟ್ರೋಲ್ ಬೇಕು, ಮನೆಯಲ್ಲಿ ಕೆರೋಸಿನ್ ಬೇಕಾಗ್ತದೆ, ಮತ್ತು ನಮ್ಮೆಲ್ಲ ಆದಾಯ ಬಂದಿದ್ದೆಲ್ಲ ಈ ತೈಲೋತ್ಪನ್ನಗಳಿಗೆ ಇಡಬೇಕಾಗ್ತದೆ. ಆದ್ದರಿಂದ ಅದು ಮುಖ್ಯವಾಗಿ ಕೃಷಿಯಲ್ಲಿ ರೈತನು ಈ ಎಲ್ಲ ಶಕ್ತಿ ಮೂಲಗಳ ಮೇಲೆ ಅವಲಂಬಿತ ಆಗಿದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕು, ಈಗ ಒಂದು 10 ವರ್ಷದಿಂದ ನಮ್ಮ ಭಾರತ ಸರ್ಕಾರ ಕೂಡ ಒಂದು ಸಪ್ರೇಟ್ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಸೋರ್ಸ್ ಅಂತೀವಿ, ಅಂದರೆ ನವೀಕರಿಸಬಹುದಾದ ಶಕ್ತಿ ಸಚಿವಾಲಯನ್ನೇ ಸ್ಥಾಪಿತ ಮಾಡಿದ್ದೆ. ಇದಕ್ಕೋಸ್ಕರ ಏನು, ನಮ್ಮಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಾಗಿರುವ ಸೂರ್ಯನ ಶಕ್ತಿನ ಹೇಗೆ ಬೆಳೆಸ್ಕೊಳ್ಬೇಕು, ಮತ್ತು ಗಾಳಿ ಶಕ್ತಿನ ಹೇಗೆ ಬೆಳೆಸ್ಕೊಳ್ಬೇಕು, ಜೈವಿಕ ಶಕ್ತಿ ಹೇಗೆ ಬೆಳೆಸ್ಕೊಳ್ಬೇಕು, ಮತ್ತು ಅಲೆಗಳ ಶಕ್ತಿ, ಸಮುದ್ರದಲ್ಲಿರುವಂಥ ಅಲೆಗಳ ಶಕ್ತಿ, ಭೂಮಿಯಲ್ಲಿರುವಂಥ ವಾತಾವರಣದಲ್ಲಿರುವಂಥ ಜಿಯೋ ಥರ್ಮಲ್ ಎನರ್ಜಿ ಅಂತೀವಿ, ಉಷ್ಣ ಶಕ್ತಿ, ಮರುಭೂಮಿಗಳಲ್ಲಿ ಭಾಳ ಉಷ್ಣ ಇರ್ತದೆ, ಅವುಗಳಿಂದ ಆ ಮೂಲಗಳಿಂದ ನಾವು ಶಕ್ತಿ ಉತ್ಪಾದನೆ ನಮ್ಮಷ್ಟು ನಾವೇ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಆಲ್ರೆಡಿ ಬೇರೆ ದೇಶಗಳು ಈಗ ಒಂದು 50 ವರ್ಷದಿಂದನೇ ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳಾಗಲಿ, ಅಮೇರಿಕಾ ಅವರೆಲ್ಲ ಕೇವಲ ಈಗೆಲ್ಲ ಇವನು ಬಯೋಡೀಸೆಲ್ ಅಂತ ಯೂಸ್ ಮಾಡ್ತಿದ್ದಾರೆ, ಡೀಸೆಲ್ ಬಿಟ್ಬಿಟ್ಟಿದ್ದಾರೆ, ಯಾಕಂದರೆ ತೈಲ ದೇಶಗಳ ಮೇಲೆ ಅವಲಂಬಿತರಾಗಬಾರ್ದು ಅಂತೇಳಿ. ಆ ನಿಟ್ಟಿನಲ್ಲಿ ಈ ಕೃಷಿಯಲ್ಲಿ ಕೂಡ ನಾವು ಯಾವ ರೀತಿ ಈ ನೈಸರ್ಗಿಕ ಸಂಪನ್ಮೂಲಗಳಾದ ಸೌರಶಕ್ತಿನ ನಾವು ಜೈವಿಕ ಶಕ್ತಿನ ಬಳಸ್ಕೊಳ್ಬಹುದು ಅಂತೇಳಿ ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ವಿವಿಧ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ರೈತರಿಗಾಗಿ, ಮತ್ತು ಸೌರಶಕ್ತಿ ಪಂಪ್ಸೆಟ್ಸ್ನ ನಾವು ಇಲ್ಲೇ ಅಳವಡಿಸಿ ರೈತರಿಗೆ ಅವುಗಳ ಪ್ರಾತ್ಯಕ್ಷಿತೆ ತೋರಿಸಿ ಅವು ಹೇಗೆ ಕೆಲಸ ಮಾಡ್ತವೆ, ನಾವು ನೇರವಾಗಿ ಸೌರ ಕಿರಣಗಳನ್ನು ಹೀರಿಕೊಂಡು ಫಲಕಗಳ ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಯಾವ ರೀತಿ ಮೋಟರ್ ಚಲಿಸಿ ಪಂಪ್ನಿಂದ ನೀರು ಎತ್ತಬಹುದು ಅಂತ ಎಲ್ಲ ಈ ನಮ್ಮ ದಿನನಿತ್ಯ ಕಾರ್ಯಗಳಲ್ಲಾಗಲಿ ಅಥವಾ ಕೃಷಿಯಲ್ಲಾಗಲಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದು ಒಂದು ಮಾಹಿತಿಯನ್ನು ಮತ್ತು ಜಾಗೃತಿ ಮೂಡಿಸಬೇಕಾಗಿತ್ತು ರೈತ ಬಾಂಧವರಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯದ ನವೀಕರಿಸಬಹುದಾದ ಇಂಧನ ನಿಗಮ ನಿಯಮಿತ ಬೆಂಗಳೂರು ಅವರ ವ್ಯವಸ್ಥಾಪಕ ನಿರ್ದೇಶಕರು ಅವ್ರನ್ನ ನಾವಿಲ್ಲಿ ನೆನೆಸ್ಕೊಳ್ಬೇಕು. ಶ್ರೀ ಕೆ ರುದ್ರಪ್ಪಯ್ಯಜಿ ಅಂತೇಳಿ ಅವರು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ. ಅವರಿಗೆ ನಾನು ಹೋದ ತಿಂಗಳ ಒಂದು ಪ್ರಪೋಸಲ್, ಸರ್ ಈ ರೀತಿ ನಾವು ರೈತರಿಗೆ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಗ್ಗೆ ನಾವು ಮಾಹಿತಿ ಕೊಡಬೇಕು, ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾವು ಒಂದು ಪ್ಲಾನ್ ಮಾಡಿದ್ದೀವಿ, ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಹತ್ತು ಕ್ಷಣವೇ ಅವರು, ನಾನು ಆ್ಯಕ್ಚುಲಿ ಲೇಟ್ ಆಗೋದು ಒಂದು 15 ದಿನ ಒಂದು ತಿಂಗಳಾಗ್ಬೋದು ಪ್ರೊಸೀಜರ್ ಅನ್ಕೊಂಡಿದ್ದೆ. ನಾನು ಒಂದು ಪತ್ರ ಬರೆದು ಜಸ್ಟ್ ಮೇಲ್ ಮಿಂಚಂಚೆ ಮುಖಾಂತರ ಕಳಿಸಿದ್ವಿ. ಅವರು ಮಿಂಚಂಚೆಯಲ್ಲೇ ನನಗೆ ಸ್ಯಾಂಕ್ಷನ್ ಕೊಟ್ಟರು, ವಿಶ್ವವಿದ್ಯಾಲಯಕ್ಕೆ 1 ಲಕ್ಷ ಹಣ ಕೂಡ ಬಿಡುಗಡೆ ಮಾಡಿ ಇದನ್ನು ರೈತರಿಗೆ ತಾವು ಒಳ್ಳೆ ಕಾರ್ಯಕ್ರಮ ಮಾಡಿ ನವೀಕರಿಸಬಹುದ ಶಕ್ತಿ ಮೂಲಗಳ ಬಗ್ಗೆ ಮಾಹಿತಿ ಕೊಡ್ರಿ, ಜಾಗೃತಿ ಮೂಡಿಸ್ರಿ ಅಂತ ಅವರು ಹೇಳಿ ಸ್ಯಾಂಕ್ಷನ್ ಕೊಟ್ಟರು. ಅವರಿಗೂ ಕೂಡ ನಾನು ನಮ್ಮ ವಿಭಾಗದ ಪರವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪರವಾಗಿ ಕ್ರೆಡಿಲ್ MDಯವರಿಗೆ ಮತ್ತು ಇಂದು ಉಪಸ್ಥಿತಿರುವ ನಮ್ಮ ಕಲಬುರಗಿಯ ಕ್ರೆಡಿಲ್ ವಿಭಾಗದ ಶ್ರೀಮತಿ ಮಾಲಿನಿ ಮೇಡಮ್ ಅವರು ತಾಂತ್ರಿಕ ಅಧಿಕಾರಿಗಳಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಇವತ್ತೊಂದು ಶಿಬಿರದ ಬಗ್ಗೆ ತಾವೆಲ್ಲರೂ ಉತ್ತಮವಾದ ಮಾಹಿತಿಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಏನಾದರೂ ತಮಗೆ ಸಂಶಯಗಳಿದ್ರೆ ವಿಶ್ವವಿದ್ಯಾಲಯದ ಬಾಗಿಲು ಯಾವಾಗಲೂ ತೆಗೆದಿರ್ತದೆ, ತಾವು ಯಾವಾಗಾದರೂ ಬಂದು ನೋಡಿ ಮಾಹಿತಿ ಪಡಿಬಹುದು, ಮತ್ತೆ ಬೇರೆ ರೈತರುಗಳು ಕೂಡ ಹೇಳ್ಬಹುದು, ಮತ್ತೆ ತಮ್ಮ ನೋಡಿದ ಮೇಲೆ ತಮ್ಮ ಅನಿಸಿಕೆಗಳು, ಅದು ರಿಫೈನ್ಮೆಂಟ್ ಇದು ಈಗಿದ್ರೆ ಸರ್ ಇನ್ನೂ ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ತಾವೇನಾದರೂ ರೈತ ಬಾಂಧವರು, ತಾವು ರೈತ ವಿಜ್ಞಾನಿಗಳು ದಿನನಿತ್ಯ ಹೊಲದಲ್ಲೇ ಕೆಲಸ ಮಾಡ್ತಿರ್ತೀರಿ, ನಾವು ನಮಗಿಂತ ಚೆನ್ನಾಗಿ ವಿಜ್ಞಾನ ನಿಮಗೆ ಗೊತ್ತಿದೆ, ತಾವು ಏನಾದ್ರೂ ಇದನ್ನು ಈ ರೀತಿ ಮಾರ್ಪಾಡು ಮಾಡಿದರೆ ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ತದೆ ಸರ್, ರೈತರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ತಾವೇನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ನಾವು ಅವುಗಳನ್ನು ಕೂಡ ಮಾರ್ಪಾಡು ಮಾಡಿ ಮುಂದೆ ರೈತಾಪಿ ವರ್ಗಕ್ಕೆ ನಾವು ಸೇವೆ ಮಾಡಲು ಸದಾ ಸಿದ್ಧರಿದ್ದೇವೆ ಅಂತ ಹೇಳುತ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಕ್ರೆಡಿಲ್ ಕಲಬುರಗಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಮತಿ ಮಾಲಿನಿ ಸ್ವಾಮಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಕೆ ದೇಸಾಯಿ, ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಡಿಎಂ ಚಂದ್ರಗಿ, ಕುಲಸಚಿವರಾದ ಡಾಕ್ಟರ್ ಎಂ ವೀರನಗೌಡ ಹಾಗೂ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ರಾದ ಡಾಕ್ಟರ್ ಎಂ ನೇಮಿಚಂದಪ್ಪ ಅವರು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕ್ರೆಡಲ್ ಕಲಬುರಗಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಮತಿ ಮಾಲಿನಿ ಸ್ವಾಮಿ ಅವರುಗಳು ಮಾತನಾಡಿ, ರೈತ ಮತ್ತು ಸೈನಿಕ ಇವು ದೇಶದ ಅಭಿವೃದ್ಧಿಯ ಸಂಕೇತಗಳಾಗಿದ್ದು ರೈತನ ಬೆನ್ನೆಲುಬನ್ನ ತಟ್ಟುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಇಂತಹ ಆಧುನಿಕ ತಂತ್ರಜ್ಞಾನಗಳನ್ನು ರೈತರಿಗೆ ಮುಟ್ಟಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾ, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು, ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ. ಸೊ ಇಂತಹ ಅನ್ನವನ್ನು ನಮ್ಗೆಲ್ಲರಿಗೂ ದಿನನಿತ್ಯವನ್ನು ಕೊಡ್ತಾ ಇರೋ ನೀವು ರೈತ ಬಾಂಧವರು ದೇವರಿಗೆ ಸಮಾನ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದೇ ಪ್ರಿನ್ಸಿಪಲ್ ಅನ್ನ ಅಳವಡಿಸ್ಕೊಂಡಿದ್ರು, ಜೈ ಜವಾನ್ ಜೈ ಕಿಸಾನ್. ನಮ್ಮ ದೇಶದ ಅಭಿವೃದ್ಧಿ ಡಿಪೆಂಡ್ ಆಗಿರೋದು ಸೇನೆಯ ಮೇಲೆ ಮತ್ತು ರೈತರ ಮೇಲೆ ಅಂತ. ಇವಾಗ ಮೇನ್ ಇವತ್ತಿನ ಪ್ರೋಗ್ರಾಮಿಂದ ಇದು ಏನಂತಂದ್ರೆ, ನವೀಕರಿಸಬಹುದಾದ ಇಂಧನಗಳನ್ನು ರೈತ ಬಾಂಧವರಿಗೆ ಯಾವ ರೀತಿ ನಾವು ಹೆಲ್ಪ್ ಆಗೋ ತರ ನಾವು ಹೇಳ್ಬಹುದು ಅಂತ. ತಂತ್ರಜ್ಞಾನವನ್ನ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಯಾವ ರೀತಿ ಸೌರಶಕ್ತಿ ಆಗಿರ್ಬೋದು, ಪವನಶಕ್ತಿ ಆಗಿರ್ಬೋದು, ಅವನ್ನೆಲ್ಲ ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಕೃಷಿ ಮಾಡಲಿಕ್ಕೆ ನಿಮಗೆ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ಈ ವರ್ಕ್ಶಾಪ್ನ ಉದ್ದೇಶ. ಮೊದಲನೇದಾಗಿ ಈ ಕಾರ್ಯಾಗಾರಕ್ಕೆ ಆಗಮಿಸಿರುವ ಮೇನ್ ನಿಮ್ದೆಲ್ಲರಿಗೆ ಏನು ಹೇಳ್ಬೇಕಂದ್ರೆ, ನವೀಕರಿಸಬಹುದಾದ ಇಂಧನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ. ನವೀಕರಿಸಬಹುದಾದ ಇಂಧನಗಳನ್ನು ಅಂದರೆ ಯಾವ ರೀತಿ, ನಮ್ಮ ಪ್ರಕೃತಿಯಲ್ಲಿ ಅನೇಕವಾಗಿ ಲಭ್ಯವಿರ್ತವೆ. ಸೌರಶಕ್ತಿ ಲಭ್ಯವಿದೆ, ಪವನಶಕ್ತಿ ಲಭ್ಯವಿದೆ, ಜೈವಿಕ ಶಕ್ತಿ ಲಭ್ಯವಿರುತ್ತದೆ. ನಾವು ನಿಮಗೆ ಗೊತ್ತಿರ್ಬೋದು ರಾಯಚೂರಲ್ಲಿ ರಾಯಚೂರ್ ಥರ್ಮಲ್ ಪವರ್ ಸ್ಟೇಷನ್ ಇದೆ, ರಾಯಚೂರ್ ಉಷ್ಣ ವಿದ್ಯುತ್ ಸ್ಥಾವರ. ಅಲ್ಲಿ ಬೇಕಾಗಿರುವಂತಹ ಮೂಲ ವಸ್ತು ಯಾವುದು? ಕಲ್ಲಿದ್ದಲು. ಕಲ್ಲಿದ್ದಲನ್ನು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಇನ್ನೊಂದ್ಸಲ ಯೂಸ್ ಮಾಡ್ಲಿಕ್ಕಾಗಲ್ಲ. ಸೌರಶಕ್ತಿ ಆತರ ಅಲ್ಲ, ನವೀಕರಿಸಬಹುದಾದ ಇಂಧನ ಅಂದ್ರೆ ಮೀನಿಂಗ್ ಏನು, ಪ್ರಕೃತಿಯಲ್ಲಿ ಹೇರಳವಾಗಿ ಲಭ್ಯವಿರ್ತದೆ. ನಮಗೆ ಎಷ್ಟು ನಾವು ಯೂಸ್ ಮಾಡಿದ್ರು ಪ್ರಕೃತಿಯಲ್ಲಿ ಲಭ್ಯವಿರ್ತದೆ ಅದು. ಈ ತರ ಬೇರೆ ಬೇರೆ ಮೂಲ ವಸ್ತುಗಳನ್ನು ಯೂಸ್ ಮಾಡಿ ನಾವು ವಿದ್ಯುತ್ ಏನು ತಯಾರು ಮಾಡ್ತೀವಿ, ಒಂದ್ ಸಲ ಯೂಸ್ ಮಾಡಿದ್ಮೇಲೆ ಮುಗಿದೋಯ್ತದೆ. ಈ ಸೌರಶಕ್ತಿ ಚಾಲಿತ ಉಪಕರಣಗಳನ್ನು ಬಳಸ್ಕೊಂಡು ಕೃಷಿಯಲ್ಲಿ ಯಾವ ತರ ಅನುಕೂಲವಾಗೋ ತರ ನೀವು ನಿಮಗೆ ಹೆಲ್ಪ್ ಆಗ್ಲಿಕ್ಕೆ ಅವೇರ್ನೆಸ್ ಜಾಗೃತಿ ಮೂಡಿಸ್ಲಿಕ್ಕೆ ಈ ಪ್ರೋಗ್ರಾಮ್ ಅನ್ನ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಕೆ ದೇಸಾಯಿ ಅವರು ತಮ್ಮ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದು ಹೀಗೆ. ಇದು ಅತ್ಯಂತ ಸಮಯೋಚಿತವಾಗಿದೆ ಅಂತ ನಾನು ಹೇಳ್ತೀನಿ. ಈಗಿನ ದಿನಮಾನಗಳ ಪರಿಸ್ಥಿತಿ ಹೇಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಸಮಯೋಚಿತ. ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಬರ್ತದೆ, ಅನ್ನಾದ್ ಭವಂತಿ ಭೂತಾನಿ, ಅಂದರೆ ಅನ್ನದಿಂದಲೇ ನಮಗೆ ಶಕ್ತಿ ಬರ್ತದೆ. ಆ ಅನ್ನ ಎಲ್ಲಿಂದ ಬರ್ತದೆ? ಪರ್ಜನ್ಯಾದ ಅನ್ನ ಸಂಭವ, ಅಂದರೆ ಮಳೆಯಿಂದ ಅನ್ನ ಬರ್ತದೆ. ಸೊ ಇವೆರಡೂ ಇಲ್ಲಿದೆ, ಅಂದರೆ ಶಕ್ತಿ ಕೂಡ ಇದೆ, ಜಲ ಸಂರಕ್ಷಣೆ ಕೂಡ ಮಹತ್ವ ಕೊಡ್ತಾ ಇದ್ದೀವಿ ಅವತ್ತಿನ ದಿವಸದ ಈ ಒಂದು ತರಬೇತಿಯಲ್ಲಿ. ಅದಕ್ಕೆ ಇದು ಬಹಳ ಸಮಯೋಚಿತ ಒಂದು ದಿನದ ತರಬೇತಿ ಶಿಬಿರ. ಇದರಲ್ಲಿ ನಿಮಗೆ ಏನು ಮಾಹಿತಿ ಕೊಡಬಹುದು ಅಥವಾ ನಿಮ್ಮಿಂದ ಕೂಡ ನಾವು ಮಾಹಿತಿ ತಗೊಳ್ಬಹುದು ಅಂತ ಅಂದರೆ, ಇದು ಒಂದು ಸಂವಾದ ಸಭೆಯಾಗಿ ಏರ್ಪಟ್ಟರೆ ಬಹಳ ಇದಕ್ಕೆ ಮಹತ್ವ ಬರುತ್ತದೆ. ಈಗಿನ ದಿನಗಳಲ್ಲಿ ನೀವು ಕೂಡ ವಿಜ್ಞಾನ ಮಿತ್ರರೇ. ಯಾಕಂದ್ರೆ ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಿ ಅಂದರೆ, ರೈತ ವಿಜ್ಞಾನಿ ಅಂತ ನಮ್ಮ ಕೃಷಿ ವಿದ್ಯಾಲಯ ಕೂಡ ಅವ್ರನ್ನ ಪುರಸ್ಕರಿಸ್ತದೆ. ನೀವು ಕೂಡ ವಿಜ್ಞಾನ ಮಿತ್ರ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಒಂದು 15-20 ವರ್ಷದ ಹಿಂದೆ ನಾವು ಒಂದು ರೈತರ ಹೊಲಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಏನಾಯಿತು, ಒಂದು ಇಲ್ಲಿದ ಒಂದು ಸೀಡ್ ಡ್ರಿಲ್ ಡೆಮಾನ್ಸ್ಟ್ರೇಷನ್ಗೆ ಹೋಗಿದ್ವಿ. ನಾವು ಅನಂತಾಚಾರ್ ಸರ್ ಇದ್ರು ಅವಾಗ, ಎಲ್ಲರೂ ಕೂಡ ಹೋಗಿದ್ವಿ. ಅವಾಗ ಅದು ಸೀಡ್ ಡ್ರಿಲ್ ಅವಾಗ ಜಸ್ಟ್ ಇದಾಗಿತ್ತು, ಅದು ಇಂಟ್ರೊಡ್ಯೂಸ್ ಆಗಿತ್ತು. ಅಲ್ಲಿ ಸೀಡ್ ಡ್ರಿಲ್ಲಲ್ಲಿ ಬೀಜ ಎಲ್ಲ ಹಾಕಿದ್ರು, ಅದರಲ್ಲಿ ಬೀಜ ಹಾಕಿದ್ರು. ಅದು ರೈತರ ಹೋಗ್ಬೇಕಾದ್ರೆ ಬೀಜ ಖಾಲಿಯಾಗಿತ್ತು, ಖಾಲಿಯಾಗಿದ್ದು ಗೊತ್ತಾಗಿದ್ದಿಲ್ಲ. ಅದಕ್ಕೆ ರೈತರು ಏನು ಹೇಳಿದರು, ಸರ್ ಅದರಲ್ಲಿ ಬೀಜ ಖಾಲಿಯಾಗಿದ್ದು ಗೊತ್ತಾಗಲಿಕ್ಕೆ ಒಂದು ಠಣ್ ಅಂತ ಶಬ್ದ ಬರಬೇಕು, ಈ ಥರ ಮಾಡ್ಬೇಕು ನೀವು ಅಂತ ಹೇಳಿದರು. ಅಂದರೆ ನೀಡ್ ಬೇಸ್ಡ್, ಅಂದರೆ ರೈತರು ಕೂಡ ಆಲೋಚನಾ ಶಕ್ತಿ ಯಾವ ರೀತಿ ಇರ್ತದೆ, ನಿಮಗೇನು ನಿಮಗೆ ಬೇಕಾಗಿರ್ತದೆ ಅಂದರೆ ನೀಡ್ ಬೇಸ್ಡ್ ಅಂತ ಹೇಳ್ತೀವಿ ನಾವು. ಅಂದರೆ ಬೇಡಿಕೆಗೆ ಅನುಗುಣವಾಗಿ ನಿಮಗೇನು ಬೇಕು ಅದನ್ನು ನಾವು ಸಂಶೋಧನೆ ಮಾಡ್ತೀವಿ. ನಿಮಗೇನು ಬೇಕು ಎಂಬುದನ್ನು ಹೇಳಬೇಕು ನೀವು. ಈ ಒಂದು ಅದು ಯಾವಾಗ ಆಗ್ತದೆ, ನಾವು ಈ ಥರ ತರಬೇತಿ ಶಿಬಿರ ಏರ್ಪಟ್ಟಾಗ ಆಗ್ತದೆ, ಅಥವಾ ಹೊಲಗಳಲ್ಲಿ ನಿಮಗೆ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದಾಗ ಆ ಥರ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಕೂಡ ಬರ್ತದೆ ಹೊರಗೆ. ಅಂದರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಸಂಶೋಧನೆ ಮಾಡಲಿಕ್ಕೆ ನಮಗೆ ಉತ್ತೇಜನ ಕೊಡ್ತದೆ ಅದು. ಸೊ ಇವತ್ತಿನ ದಿವಸದ ಬಗ್ಗೆ ಒಂದು ಎರಡು ಮಾತುಗಳಲ್ಲಿ ಹೇಳಬೇಕಂದ್ರೆ, ಈಗ ಇಂಧನಗಳಲ್ಲಿ ಅಂದರೆ ಶಕ್ತಿಯ ಇದರಲ್ಲಿ ನವೀಕರಿಸಬಹುದಾದ ಇಂಧನಗಳು ಮತ್ತು ನವೀಕರಿಸಲಾಗದ ಇಂಧನಗಳು, ಅಂದರೆ ನಾವು ಇಂಗ್ಲೀಷ್ನಲ್ಲಿ ರಿನ್ಯೂವಬಲ್ ರಿಸೋರ್ಸಸ್ ಆ್ಯಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇದು ಯಾಕೆ ಈಗ ಇತ್ತೀಚಿನ ದಿನಗಳಲ್ಲಿ ಮಹತ್ವ ಕೊಡ್ತಾ ಇದ್ದೀವಿ ನಾವು ಅಂದರೆ, ಈಗ ಏನಾಗ್ತದೆ, ಕೃಷಿಯಲ್ಲಿ ನಾವು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳ್ತೀವಿ. ಸಸ್ಟೇನೆಬಿಲಿಟಿ, ಸಸ್ಟೇನ್ ಅಂದರೆ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ನಮಗೆ ಅತ್ಯಂತ ಈಗ ಮಹತ್ವ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಕೃಷಿಗೆ ಸುಸ್ಥಿರತೆ ಬೇಕೇ ಬೇಕು. ಯಾಕಂದರೆ ಏಳು ಬೀಳುಗಳನ್ನು ನಾವೆಲ್ಲ ಕಂಡಿದ್ದೀವಿ. ನಿಮ್ಮಲ್ಲಿ ಬಹಳಷ್ಟು ಜನರು ಇನ್ನೂ ವಯಸ್ಸಾದವರು ಕೂಡ ಇದ್ದೀರಿ, ಇನ್ನೂ ಯುವಕ ರೈತ ಮಿತ್ರರು ಕೂಡ ಇದ್ದೀರಿ. ಎಲ್ಲ ಏಳು ಬೀಳುಗಳನ್ನು ಕಂಡು ಈಗ ಒಂದು ಸ್ಥಿತಿಗೆ ಬಂದಿದ್ದೀವಿ. ಅಂದರೆ ಸುಸ್ಥಿರತೆ ಕೃಷಿ ನಮಗೆ ಅತ್ಯಂತ ಮಹತ್ವ. ಈ ಸುಸ್ಥಿರ ಕೃಷಿ ಅಂದರೆ ಏನು, ನಮಗೇನು ನಿಸರ್ಗ ಕೊಡುಗೆಯಾಗಿ ಕೊಟ್ಟಿದೆ ಅಂದರೆ ಈ ಜಲಸಂಪನ್ಮೂಲ ಇರಬಹುದು ಅಥವಾ ಶಕ್ತಿ ಮೂಲಗಳಿರಬಹುದು, ನಮಗೇನು ನಿಸರ್ಗ ಮಣ್ಣು ಇರಬಹುದು, ಈ ನಿಸರ್ಗದ ಒಂದು ಕೊಡುಗೆಯನ್ನು ನಾವು ಕೂಡ ಅನುಭವಿಸಿ ಅಂದರೆ ಕೃಷಿ ಮಾಡಿ ಅದು ಮುಂದಿನ ನಮ್ಮ ಜನಾಂಗಕ್ಕೆ ಅಂದರೆ ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಅದು ಹಾನಿಯಾಗದಂತೆ ಅಂದರೆ ವಿತೌಟ್ ಡಿಪ್ಲೀಟಿಂಗ್ ಅದು ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಈಗ ಎಲ್ಲನೂ ನಾವು ಇದ್ದಿದ್ದೆಲ್ಲ ಆಸ್ತಿ ನಾವೇ ಮಾರ್ಕೊಂಡು ತಿಂದ್ಬಿಟ್ಟು ನಾವೇ ಏನು ಮಾಡಲಾರ್ದು ಹೋದರೆ ನಮ್ಮ ಮಕ್ಕಳು ಹೊಡ್ಕೋತಾರೆ ನಮ್ಮ ಮೇಲೆ, ಹೌದಲ್ಲ? ಸೊ ನನಗೆ ನಮ್ಮಪ್ಪ ನನಗೇನು ಬಿಡಲಿಲ್ಲ ಅಂತ ಆ ಥರ ಆಗಬಾರ್ದು. ಅಂದರೆ ಕೃಷಿಯಲ್ಲಿ ನಮ್ಮ ತಂದೆ ತಾಯಿಗಳು ಏನು ಬಿಟ್ಟು ಹೋಗಿದ್ದಾರೆ ನಮಗೆ, ಅದು ಜಮೀನನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಾರ್ದು ಅಂತಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಸಾಧ್ಯವೋ ಅದನ್ನು ಅಷ್ಟರ ಮಟ್ಟಿಗೆ ಉಪಯೋಗ ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ ಕೂಡ ನಾವು ಕೊಡಬೇಕು. ಅಂದರೆ ಅದು ನಮ್ಮ ಒಂದು ಬದ್ಧತೆ ಅಂತ ಹೇಳ್ಬೋದು ನಾವು. ಅದು ಬದ್ಧತೆ ನಮ್ಮಲ್ಲಿ ಬರಬೇಕು. ಆ ಬದ್ಧತೆ ಇದ್ದರೆ ಮಾತ್ರ ಇದು ಅಂದರೆ ನಮಗೆ ನವೀಕರಿಸ ಲಾಗದ ಅಂದರೆ ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದ ರಿನ್ಯೂವೇಬಲ್ ರಿಸೋರ್ಸಸ್, ಈಗ ಸೌರಶಕ್ತಿ ಚಾಲಿತ, ಅದು ನಾವು ಉಪಯೋಗ ಮಾಡ್ಕೋಬಹುದು. ನಾವು ಎಷ್ಟು ಉಪಯೋಗ ಮಾಡಿಕೊಂಡ್ರು ಮತ್ತು ದೇವರು ನಿಸರ್ಗ ಅದನ್ನು ಮತ್ತೆ ಕೊಡ್ತದೆ ಅದನ್ನು. ಸೊ ಆ ರೀತಿ ನಾವು ಹೆಚ್ಚಿನ ಒಂದು ಮಹತ್ವ ಕೊಟ್ಟು, ಸೊ ಅದರಲ್ಲಿ ಏನಾಗ್ತದೆ ಈಗ ಪೆಟ್ರೋಲು ಡೀಸಲ್ಲು ಇವು ನವೀಕರಿಸಲಾಗತ್ತು, ಇದನ್ನು ನಾವು ಎಷ್ಟು ಉಪಯೋಗ ಮಾಡ್ಕೋತೀವಿ ಅದು ಮತ್ತೆ ಬರೋದಿಲ್ಲ. ಅಂದರೆ ನಾವು ಎಷ್ಟು ಉಪಯೋಗ ಮಾಡ್ಕೋತೀವಿ ಅಷ್ಟು ವರ್ಷಗಳಲ್ಲಿ ಅದು ಉತ್ಪನ್ನ ಆಗೋದಿಲ್ಲ. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ಬಿಟ್ರೆ ಮುಂದಿನ ಜನಾಂಗಕ್ಕೆ ನಾವು ಏನೋ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಮಾಡಬಾರ್ದು. ಸೊ ಎಷ್ಟರ ಮಟ್ಟಿಗೆ ನಾವು ರಿನ್ಯೂವೇಬಲ್ ರಿಸೋರ್ಸಸ್ ನವೀಕರಿಸಬಹುದಾದ ಒಂದು ಇಂಧನಗಳ ಶಕ್ತಿಗಳನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿಯಲ್ಲಿ ಕೂಡ ಅದರ ಮಹತ್ವವನ್ನು ಅರಿತು ಇಂದಿನ ದಿವಸ ಈ ಒಂದು ತರಬೇತಿಯನ್ನು ಏರ್ಪಾಟು ಮಾಡಿದ್ದಾರೆ. ನೀವು ಕಲಿಯಿರಿ, ನಮ್ಮ ವಿಜ್ಞಾನಿಗಳಿಗೂ ಕಲಿಸ್ರಿ, ಮತ್ತು ನಿಮ್ಮಿಂದ ಏನೇನು ಇದು ಬರ್ತದೆ ಅದೊಂದು ಥರ ರೆಕಮೆಂಡೇಷನ್ ಟೈಪ್ ಒಂದು ದಿನದ ಒಂದು ವರ್ಕ್ಶಾಪ್ ತರಬೇತಿ ಶಿಬಿರ ಇದೆ, ಇದು ಕೂಡ ಬರ್ತದೆ. ಇದೊಂದು ರಿಪೋರ್ಟ್ ಮಾಡಿಬಿಟ್ಟು ಕ್ರೆಡಲ್ದವರಿಗೆ ಸಬ್ಮಿಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಡಿ ಎಂ ಚಂದ್ರಗಿ, ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇವರುಗಳು ಮಾತನಾಡಿ ರೈತರುಗಳು ಕೂಡ ವಿಜ್ಞಾನಿಗಳಾಗಿದ್ದಾರೆ. ರೈತರು ತಮ್ಮ ಅವಶ್ಯಕತೆಗಳ ತಕ್ಕಂತೆ, ಅನುಭವಕ್ಕೆ ತಕ್ಕಂತೆ ತಮ್ಮ ವಿಚಾರಗಳನ್ನು ವಿಜ್ಞಾನಿಗಳೊಂದಿಗೆ ಹಂಚಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಬಾಗಿಲು ಸದಾ ರೈತರಿಗಾಗಿ ತೆರೆದಿರುತ್ತದೆ ಎಂಬಂತಹ ಒಂದು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ, ಸೌರಶಕ್ತಿ ಚಾಲಿತ ಪಂಪ್ ಸೆಟ್ಸ್ ಉಪಕರಣಗಳು ಮತ್ತು ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿ ಹಾಗೂ ತರಬೇತಿ ಕಾರ್ಯಾಗಾರ, ಇದೊಂದು ಒಳ್ಳೆಯ ಕಾರ್ಯಾಗಾರ. ಈ ಕಾರ್ಯಾಗಾರದ ಒಂದು ಉದ್ದೇಶ ಏನಂದರೆ ಶಕ್ತಿಗಳ ಬಗ್ಗೆ ಜಾಗೃತಿ ಮೂಡಿಸು. ನಾವು ಕೃಷಿಯಲ್ಲಿ ಉತ್ಪಾದನೆ ಮಾಡಬೇಕಾರ, ಬೆಳೆ ತೆಗಿಬೇಕಾರ ಅದಕ್ಕೂ ಶಕ್ತಿ ಬೇಕು. ಶಕ್ತಿ ಏನಾಗುತ್ತೆ ಅಂದರೆ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಬಳಸ್ತೀವಿ. ಮೊದಲೇನಿತ್ತು ಎಲ್ಲ ಶಕ್ತಿ ಸಂಪನ್ಮೂಲಗಳು ಅಗದಿ ಆರಾಮಾಗಿ ಲಭ್ಯವಾಗಿದ್ದು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಿರಲಿಲ್ಲ. ನಿಮ್ಮ ಒಂದು ಜೋಡಿ ಎತ್ತು, ನಾಲ್ಕು ಜೋಡಿ ಎತ್ತು, ಎಂಟು ಜೋಡಿ ಎತ್ತಲೇ ಕೃಷಿ ಮಾಡ್ತಿದ್ದೀವಿ. ಈಗ ನಾವು ಇದ್ದ ತಂತ್ರಜ್ಞಾನಗಳ ಉಪಯೋಗ ಮಾಡಿಕೊಂಡು, ಈಗ ನಾವು ತಂತ್ರಜ್ಞಾನಗಳಂದ್ರೆ ಶಕ್ತಿ ಬಳಸ್ಕೊಂಡು, ಯಾವ ಶಕ್ತಿ, ಒಂದು ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ಸು, ಇನ್ನೊಂದು ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್. ನಾವು ಇಷ್ಟು ದಿವಸ ನಾನ್ ರಿನ್ಯೂವೇಬಲ್ ಎನರ್ಜಿಸು ಬಳಸ್ಕೊಂಡು ಮೊದಲು ಎತ್ತಾಯ್ತು, ಎತ್ತಿಂದ ಟ್ರ್ಯಾಕ್ಟ್ರ್ ಆಯ್ತು, ಈಗೆಲ್ಲ ಸ್ಪ್ರೇಯಿಂಗು ಆವು ಇವು ಪೆಟ್ರೋಲ್ ಡೀಸೆಲ್ ಉಪಯೋಗ ಮಾಡಿಕೊಂಡು ಆ ಸಂಪನ್ಮೂಲಗಳು ಏನಾಗ್ಯಾವು, ಕಡಿಮೆ ಆಗ್ಯಾವು. ಈ ಸಂಪನ್ಮೂಲಗಳ ಬಗ್ಗೆ ನಾವು ಬೇರೆ ದೇಶಗಳಿಂದ ಅವಲಂಬಿತರಾಗಿದ್ದು, ಈಗ ನಾವೇನು ದುಡ್ಡು ಏನು ಗಳಿಸ್ತೇವಲ್ಲ ಎಲ್ಲ ಖರ್ಚು ಪೆಟ್ರೋಲಿಗೆ ಹೋಗ್ತದೆ. ಎಲ್ಲರ ಮನೆಗೂ ಟೂ ವೀಲರ್, ಎಲ್ಲರ ಮನೆಯಾಗ ಟ್ರ್ಯಾಕ್ಟ್ರು, ಈಗ ಎಲ್ಲರ ಮನೆಗೂ ಕಾರು ಅದಾವ. ಹೀಗಾಗಿ ಅವಕ್ಕೆ ಪೆಟ್ರೋಲರ ಡೀಸೆಲರ್ ಹಾಕ್ಬೇಕು. ಈಗ ಬಯೋಡೀಸೆಲ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದ್ರ ಎಷ್ಟು ಪರ್ಸೆಂಟೇಜ್ ನಾವು ಬ್ಲೆಂಡ್ ಮಾಡ್ಬೋದು ಅಂಥೇಳಿ ಎಲ್ಲ ಸಂಶೋಧನೆ ನಡೆದಿದೆ. ಆದರೆ ನಮಗೆ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಏನದಾವ ಅವಕ್ರ ಬಗ್ಗೆ ಜಾಸ್ತಿ ನಾವು ವಿಚಾರ ಮಾಡ್ತಾ ಇಲ್ಲ. ಬಳಕೆ ಬಗ್ಗೆ ಸಂಶೋಧನೆ ನಡೀತಾನೇ ಇದೆ. ಸೌರಶಕ್ತಿ ಬೇಕಾದಷ್ಟೈತಿ, ಅದು ರಾಯಚೂರಾಗಿ ಸಿಕ್ಕಾಪಟ್ಟೆ ಐತಿ. ಹೀಗಾಗಿ ಅದನ್ನು ನಾವು ಸದ್ಬಳಕೆ ಮಾಡಬೇಕು. ಎಲ್ಲ ಸೋಲಾರ್ ಆಪ್ರೇಟೆಡ್ ಮಷೀನ್ಸ್ ಈಗ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿ ಹಲವಾರು ಆ ಮಷಿನರಿಗಳನ್ನು ಡೆವಲಪ್ ಮಾಡ್ಯಾರ. ಅವನ್ನ ರೈತರಿಗೆ ಮುಟ್ಟಬೇಕು, ರೈತರು ಮುಟ್ಟಿಯಂಗೆ ಆಗಬೇಕು, ರೈತರ ಅದಕ್ಕೆ ಜ್ಞಾನ ಕೊಡಬೇಕು, ಅದರ ಕೌಶಲ್ಯತೆ ಬಗ್ಗೆ ತಿಳುವಳಿಕೆ ತರಬೇತಿ ಎಲ್ಲ ಮಾಡಬೇಕು. ಆ ದಿಶೆಯಲ್ಲಿ ನಾನು ಡಾಕ್ಟರ್ ಪಲ್ಲೇದವರಿಗೆ ಅಭಿನಂದನೆ ತಿಳಿಸ್ತೇನೆ. ಅದು ಯಾಕಂದರೆ ಒಂದು ಮೊದಲೇ ಹೆಜ್ಜೆ ಈ ಥರ ಈಗ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಬಗ್ಗೆ ಜಾಗೃತಿ ಮೂಡಿಸೋದು, ತರಬೇತಿ ಕಾರ್ಯಕ್ರಮ ಮಾಡೋದು ಒಂದು ಒಳ್ಳೆಯ ವಿಚಾರ. ಅಂದರೆ ರೈತರಿಗೆ ನಾವೇನು ತಂತ್ರಜ್ಞಾನ, ಈಗ ನಾವು ಎಷ್ಟೋ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸ್ತೇವೆ, ಆದರೆ ಹೊಲದಾಗ ನೋಡಿದ್ರೆ ಮತ್ತೆ ರೈತರ ಅವ ಹಳೆ ಪದ್ಧತಿಗಳನ್ನು ಅಳವಡಿಸ್ತಾರೆ. ನಾವು ಯಾವ ಸರ್ವೆ ಮಾಡ್ತೀವಿ, ಮಾಡಿ ಹೇಳ್ತೀವಿ ನಮ್ಮ ತಂತ್ರಜ್ಞಾನ ಶೇಕಡಾ 20-25% ರೈತರ ಹೊಲದಾಗ ಕಾಣ್ತಾವ, ಇನ್ನು 75-80 ಏನಾಯ್ತು ಇಲ್ಲೇ ಇನ್ನು ಸಂಶೋಧನಾ ಕೇಂದ್ರದೊಳಗೆ ಉಳಿದಾವ. ಅವು ರೈತರಿಗೆ ಮುಟ್ಟುವಂಗೆ ಮಾಡಬೇಕು. ಹೆಂಗೆ ಮುಟ್ಟುವಂಗೆ ಮಾಡಬೇಕು? ಈ ಥರ ಜಾಗೃತಿ ಕಾರ್ಯಕ್ರಮ ಮಾಡಬೇಕು, ತರಬೇತಿ ಕಾರ್ಯಕ್ರಮ ಮಾಡಬೇಕು, ಪ್ರಾತ್ಯಕ್ಷಿಕೆ ಮಾಡಬೇಕು. ಬರೀ ಜಾಗೃತಿ ಮೂಡಿಸಿದ್ವಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿವಿ ಅಂದ್ರೆ ಅವ್ರು ಇನ್ನೂ ತಲೆಯಾಗ ಡೌಟ್ ಉಳಿದಿರ್ತೈತಿ. ಇದನ್ನು ಹೆಂಗೆ ಉಪಯೋಗ ಮಾಡಬೇಕು ಏನು ಅದು ಪ್ರಾತ್ಯಕ್ಷಿಕೆ ಮುಖಾಂತರ ಮಾಡಿದ್ರೆ ಏನಾಕೈತಿ, ಅವರ ಮನಸ್ಥೈರ್ಯ ಕಾನ್ಫಿಡೆನ್ಸ್ ಜಾಸ್ತಿ ಆಕೈತಿ. ಅದನ್ನು ಬಳಸ್ಕೊಳಕ ಇನ್ನೂ ಜಾಸ್ತಿ ಮಾಹಿತಿ ತಮಗೆ ಸಂಪರ್ಕ ಒಂದು ಹೊಂದಿ ಬಳಸ್ಕೋತಾರೆ. ಈ ಥರ ನಾವು ಇನ್ಮೇಲೆ ಏನು ಮಾಡಬೇಕು, ನಾನ್ ರಿನ್ಯೂವೇಬಲ್ ಎನರ್ಜಿ ಏನು ಬಳಸ್ತಿದ್ವಿ ಅದನ್ನು ಬಿಟ್ಟು ಜೈವಿಕ ಶಕ್ತಿ, ಸೌರಶಕ್ತಿ, ಪವನಶಕ್ತಿ, ಶಕ್ತಿಗಳ ಮೂಲ ಭಾಳದವು. ಬರೀ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತವರಾಗದೆ ನಮ್ಮ ಸಂಶೋಧಕರು ಏನದಾರೋ ಅವರು ಇನ್ನೂ ಏನೇನು ಪಾಸಿಬಲ್ ವೇಸ್ ಅದಾವ ಶಕ್ತಿ ಮೂಲಗಳು ಅವ್ರ ಬಗ್ಗೆ ಸಂಶೋಧನೆ ಮಾಡಿ ರೈತರಿಗೆ ಅನುಕೂಲ ಆಗುವಂಗೆ ಮಾಡಿ ರೈತರಿಗೆ ಅವು ಮುಟ್ಟುವಂಗೆ ಮಾಡಿ ಮುಟ್ಟಿಸೋ ಜವಾಬ್ದಾರಿ ನಮ್ಮದು ಅಂದ್ರೆ ವಿಸ್ತರಣೆ ಇದ್ದು ಎಲ್ಲರೂ ಕೂಡಿ ಮಾಡಿದ್ರೆ ಆಗ್ತದೆ. ಇಲ್ಲಪ್ಪ ಅಂದರೆ ಬರೇ ನಾನು ಸಂಶೋಧನೆ ಮಾಡ್ತೀನಿ ನಂದು ಮುಗೀತು, ವಿಸ್ತರಣೆಯವರು ಮಾಡ್ತಾರ, ಇಲಾಖೆಯವರು ಇಲಾಖೆ ಕೆಲಸ ನನ್ನ ಜವಾಬ್ದಾರಿ ಅಂತಲ್ಲ. ರೈತರದ್ದು ಜವಾಬ್ದಾರಿ, ಸಂಶೋಧನಾಕಾರರು ಅವರು ಜವಾಬ್ದಾರಿ, ವಿಸ್ತರಣಾ ಅಭಿವೃದ್ಧಿ ಇಲಾಖೆಗಳು ಅವರ ಜವಾಬ್ದಾರಿ, ಗೌರ್ಮೆಂಟ್ ಪಾಲಿಸಿನೂ ಜವಾಬ್ದಾರಿ. ಎಲ್ಲರೂ ಕೂಡಿ ಮಾಡಿ ಎಲ್ಲರೂ ಕೂಡಿ ರೈತರ ಒಂದು ಕೇಂದ್ರವಾಗಿಟ್ಕೊಂಡು ನಾವೇನಾರು ವಿಚಾರ ಮಾಡಿ ಅಭಿವೃದ್ಧಿ ಪಡಿಸಿ ರೈತರ ಜೀವನ ಉದ್ಧಾರ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಎಲ್ಲರ ಜೀವನ ಉದ್ಧಾರ ಆಗ್ತದೆ ಅಂಥೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎಂ ವೀರನಗೌಡ ಅವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ನವೀಕರಿಸಲಾಗದ ಸಂಪನ್ಮೂಲಗಳು ಒಂದು ದಿನ ಮುಗಿದು ಹೋಗುತ್ತವೆ. ಈ ನಿಟ್ಟಿನಲ್ಲಿ ಪರಿಸರದ ಸಂರಕ್ಷಣೆ ಜೊತೆಗೆ ನಾವು ಪರಾವಲಂಬನೆಯನ್ನು ತಪ್ಪಿಸಲು ನವೀಕರಿಸಬಹುದಾದಂತಹ ಶಕ್ತಿಗಳ ಕಡೆ ರೈತ ಬಾಂಧವರು ಒತ್ತು ನೀಡಬೇಕೆಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ನಮಗೆಲ್ಲ ಗೊತ್ತು, ಈಗ ನಾವು ಪ್ರತಿಯೊಂದಕ್ಕೂ ಇವತ್ತು ಕೃಷಿಯಲ್ಲಿ ನಾವು ಯಾವ ರೀತಿಯಲ್ಲಿ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಹೋಗ್ತೀವಿ. ಮುಂಚೆ ಏನು ತಂತ್ರಜ್ಞಾನದ ಬಳಕೆ ಇರಲಿಲ್ಲ, ನಾವು ಬರೀ ಎತ್ತುಗಳಿಂದೇ ಮಾಡ್ತಿದ್ವಿ, ಮ್ಯಾನ್ಯುವಲ್ ಲೇಬರಿಂದ ಮಾಡ್ತಿದ್ವಿ. ಆದರೆ ಈಗ ಹಂಗಿಲ್ಲ, ಈಗ ಪ್ರತಿಯೊಂದಕ್ಕೂ ಮಷಿನರಿಗಳನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಮಷಿನರಿ ಅಂದ ತಕ್ಷಣ ಅದಕ್ಕೆ ಒಂದು ಏನಾದರೂ ಬೇಕಲ್ಲ ರನ್ ಮಾಡೋದಕ್ಕೆ, ಓಡಿಸೋದಕ್ಕೆ, ಅದಕ್ಕೆ ನಾವು ವಿದ್ಯುತ್ ಉಪಯೋಗ ಮಾಡ್ಬೋದು, ಡೀಸೆಲ್ ಪೆಟ್ರೋಲ್ ಉಪಯೋಗ ಮಾಡ್ತಾ ಇದ್ವಿ. ಸೊ ಇವೆಲ್ಲನೂ ತಮ್ಗೆ ಗೊತ್ತಿದ್ದಂಗೆ ತುಂಬ ಬರ್ತಾ ಬರ್ತಾ ಪ್ರತಿದಿನೂ ಅದರ ಕಾಸ್ಟ್ ಜಾಸ್ತಿ ಹಾಕೊಂತ ಹೋಯ್ತು. ಈಗ ಯಾವಾಗ ಅದ್ರದ್ದು ರೇಟ್ ಜಾಸ್ತಿ ಆಗ್ತಾ ಹೋಯ್ತು ಏನಾಯ್ತು, ತಂತ್ರಜ್ಞಾನ ಬಳಕೆ ಏನು ಆಗ್ತಾ ಇದೆ ಬಟ್ ಅದು ತುಟ್ಟಿ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನು ನಾವು ಯಾವುದೇ ಒಂದು ಕ್ರಮದಿಂದ ಅದನ್ನು ನಿಯಂತ್ರಣ ಮಾಡೋದು ತುಂಬ ಮುಖ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಏನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತೀವಿ ಇವನ್ನೆಲ್ಲ ಬಳಕೆ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಇವತ್ತು ಸೋಲಾರ್ ಇರ್ಬೋದು ಅಥವಾ ಗಾಳಿ ಪವನಶಕ್ತಿ ಇರ್ಬೋದು ಅಥವಾ ಬಯೋಡೀಸೆಲ್ ಅಂಥದ್ದು, ಈಗ ನಾವು ಇದನ್ನು ಹೋಲಿಕೆ ಮಾಡಬೇಕಾದ್ರೆ ನಾವು ಇದು ವಿದೇಶಿ ಸ್ವದೇಶಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಸ್ವದೇಶಿ ಅನ್ನುವಂಥ ಈಗೇನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ಈ ಗಾಳಿ, ಸೂರ್ಯನ ಒಂದು ಶಕ್ತಿ ಮತ್ತು ಇವೆಲ್ಲವೂ ನಮ್ಮ ಕೈಯಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವು. ಇವು ನಮಗೆ ಸ್ವದೇಶಿ ಇದ್ದಂಗೆ, ಅದೇ ಪೆಟ್ರೋಲ್ ಆಯಿತು ಡೀಸೆಲ್, ಈವನ್ ನಾವು ಇವತ್ತು ಕರೆಂಟನ್ನು ಉಪಯೋಗ ಮಾಡಬೇಕಾದ್ರೆ ಅದಕ್ಕೆ ಇದ್ದಲು ಬೇಕಾಗ್ತದೆ. ಇದ್ದಲು ಕೂಡ ನಾವು ಬೇರೆ ದೇಶಗಳಿಂದ ತರ್ತೀವಿ. ಆಮೇಲೆ ಅದು ಈ ಬರ್ತಾ ಬರ್ತಾ ರೇಟ್ ಜಾಸ್ತಿ ಆಗೋದು ಒಂದೇ ಅಲ್ಲ, ನಾಳೆ ಅದು ಅದರ ಒಂದು ಸಂಪೂರ್ಣವಾಗಿ ಸಿಗದೇ ಇರುವಂಥ ಪರಿಸ್ಥಿತಿನೂ ಬರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಈ ಥರದ ಶಕ್ತಿಗಳನ್ನ ನಾವು ಉಪಯೋಗ ಮಾಡೋದು ತುಂಬ ಮುಖ್ಯ ಆಗ್ತದೆ. ಅದ್ರ ಬಗ್ಗೆ ಇವತ್ತು ಈ ಒಂದು ಕಾರ್ಯಕ್ರಮ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಈಗ ತಮಗೆ ಗೊತ್ತಿದ್ದಂಗೆ ಈ ಶಕ್ತಿ ಮೂಲಗಳು ಇವತ್ತಿನ ತನಕ ಯಾಕೆ ಜಾಸ್ತಿ ಪ್ರಚಲಿತ ಇಲ್ಲ ಅಂದರೆ ಅದರ ಒಂದು ಅಂದರೆ ಇದು ಸ್ವಲ್ಪ ಬಳಕೆಗೆ ತುಟ್ಟಿ ಆಗ್ತವೆ, ಕಾಸ್ಟ್ ಜಾಸ್ತಿ ಇದು. ಸೊ ಹಿಂಗಾಗಿ ಇದು ಜಾಸ್ತಿ ಪ್ರಚಲಿತ ಆಗಲಿಲ್ಲ. ಆದರೆ ನಾವು ಹಿಂದೆ ಮತ್ತು ಇವಾಗಿನ ಒಂದು ಪರಿಸ್ಥಿತಿ ಹೋಲಿಕೆ ಮಾಡಿದಾಗ ಹಿಂದೆ ಇರುವಂಥದ್ದಕ್ಕೂ ಈಗೂ ಭಾಳ ಕಡಿಮೆ ಆಗಿದೆ ಎಲ್ಲ ವೆಚ್ಚಗಳು. ಇವತ್ತು ಸೋಲಾರ್ ಪ್ಯಾನಲ್ಸ್ ಇರ್ಬೋದು ಹಿಂದೆ ಇರೋಕ್ಕಿಂತ ಈಗ 3-4 ಪಟ್ಟು ಕಡಿಮೆ ದರದಲ್ಲಿ ನಮಗೆ ಸಿಗ್ತವೆ. ಸೊ ಈ ಥರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಕೂಡ ಸಾಕಷ್ಟು ರೈತರಿಗೆ ಅನುಕೂಲ ಆಗೋದಕ್ಕೆ ಸಾಕಷ್ಟು ಸಬ್ಸಿಡಿಗಳನ್ನ ಈ ಒಂದು ಉಪಕರಣಗಳ ಮೇಲೆಲ್ಲ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಿಮ್ಗೆ ತಿಳುವಳಿಕೆಯನ್ನು ಕೊಡಲಾಗ್ತದೆ. ಇದು ಬರೀ ಒಂದು ಕಾರ್ಯಕ್ರಮ ಮಾತ್ರ. ಮುಂದೆ ಈ ತಿಂಗಳ ಕೊನೆಯಲ್ಲಿ ಒಂದು ಇಂಥದ್ದೇ ಒಂದು ಕೃಷಿ ಇಂಜಿನಿಯರಿಂಗಿಗೆ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಇನ್ನೊಂದು ಒಂದು ದಿನದ ಒಂದು ದೊಡ್ಡ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ. ಮತ್ತು ಬೇರೆ ನೀರಾವರಿ ಪದ್ಧತಿಗಳಿರ್ಬೋದು, ಬೇರೆ ವ್ಯಾಲ್ಯೂ ಅಡಿಷನ್ ಅಂದರೆ ಈಗ ನೀವು ಬೆಳೆ ಬೆಳೆದ ನಂತರ ಅದನ್ನು ಯಾವ ರೀತಿಯಲ್ಲಿ ನೀವು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಯಾವ ರೀತಿ ಮಾರಾಟ ಅದ್ರ ಬಗ್ಗೆ ಕೂಡ ಸಾಕಷ್ಟು ತಿಳುವಳಿಕೆಗಳನ್ನು ನಿಮಗೆ ಆವಾಗ ನಿಮಗೆ ಕೊಡಲಾಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ತಮಗೆ ಇದರಿಂದ ಅನುಕೂಲ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಅಲ್ಲದೆ ಬರೀ ಇವತ್ತಿನ ಕಾರ್ಯಕ್ರಮ ಅವತ್ತಿನ ಕಾರ್ಯಕ್ರಮ ಅಲ್ಲದೇನೆ ನಮ್ಮ ವಿಶ್ವವಿದ್ಯಾಲಯದ ಬಾಗಿಲು ಯಾವತ್ತೂ ತೆರೆದಿರ್ತದೆ. ನಿಮಗೆ ಯಾವುದೇ ರೀತಿಯ ಒಂದು ತಾಂತ್ರಿಕ ನೆರವು ಅಥವಾ ಏನೇ ಒಂದು ಇನ್ಫಾರ್ಮೇಷನ್ ಬೇಕಾದರೆ ತಾವು ಯಾವಾಗಾದರೂ ಬರ್ಬೋದು. ಇಲ್ಲಿ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿಕೊಂಡು ನಿಮಗೆ ಅನುಕೂಲವಾಗಂಥ ಮಾಹಿತಿಯನ್ನು ಪಡ್ಕೋಬೋದಂತ ಈ ಸಂದರ್ಭದಲ್ಲಿ ಹೇಳ್ತಾ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ರಾದಂಥ ಡಾಕ್ಟರ್ ಎಂ ನೇಮಿಚಂದಪ್ಪ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ನವೀಕರಿಸಬಹುದಾದ ಇಂಧನಗಳು ನಾವು ಏನೇನು ಯೂಸ್ ಮಾಡೀವಿ ಅಂತ ನಾನು ಹೇಳ್ತೀನಿ. ಸ್ಪ್ರೇಯರ್ ಯೂಸ್ ಮಾಡೀವಿ, ನೀವೆಲ್ಲ ಮಧ್ಯಾಹ್ನ ನೋಡ್ತೀರಿ. ಆಮೇಲೆ ನಮ್ಮ ಯೂನಿವರ್ಸಿಟಿಯಲ್ಲೇ ಒಂದು 3-4 ಕಡೆ ಪಂಪ್ಸೆಟ್ ಹಾಕಿವಿ, ನೀರು ಎತ್ತುವ ಪಂಪ್ಸೆಟ್ಗಳು, 5 HP ಅಂತ ಪಂಪ್ ಎಲ್ಲ ಪಾಂಡಿಗೆ ಅಳವಡಿಸಿವಿ, ನಿಮಗೆ ತೋರಿಸ್ತಾರೆ ಎಲ್ಲ ಅವನ್ನ. ಆಮೇಲೆ ನಾವು ರೋಬೋಟಿಕ್ ಟೈಪ್ ಒಂದು ಸ್ಪ್ರೇಯರ್ ಮಾಡ್ಯಾರದು, ಆಟೋಮೆಟಿಕ್ ಅದೇ ಹೋಗ್ತದೆ, ಸೋಲಾರ್ ಚಾಲಿತ ಸ್ಪ್ರೇಯರ್ ಇದೆ. ಆಮೇಲೆ ಈ ಬಿಲ್ಡಿಂಗ್ ಮೇಲೆ ಒಂದು ಸೋಲಾರ್ ಪ್ಯಾನಲ್ ಹಾಕ್ಸಿವಿ, ಅದಕ್ಕೆ 2 ಮೀಟ್ರ್ ಇದೆ, ಒಂದು ಗ್ರಿಡ್ಡಿಗೆ ಹೋಗಕ್ಕೆ 1 ಮೀಟ್ರು. ಆಮೇಲೆ ನಾವೇನು ಉಪಯೋಗಿಸ್ಕೊಂತೀವಲ್ಲ ಅದಕ್ಕೆ 1 ಮೀಟ್ರ್ ಇದೆ, ನಮಗೆ ಕರೆಂಟ್ ಬಿಲ್ಲೇ ಬರಲ್ಲ. ಇಷ್ಟೊಂದು ದೊಡ್ಡ ಬಿಲ್ಡಿಂಗಿಗೆ ನಾವು ಯಾವುದೇ ಒಂದು ವಿದ್ಯುಚ್ಛಕ್ತಿ ಬಿಲ್ ಕಟ್ತಾ ಇಲ್ಲ ಈ ಒಂದು ಸೋಲಾರ್ ಪವರ್ ಯೂಸ್ ಮಾಡ್ಕೊಂಡು. ಸೊ ಇದೇ ಥರ ನಾವು ಸಾಕಷ್ಟು ಗ್ಯಾಡ್ಜೆಟ್ಗಳೆಲ್ಲ ನಾವು ಬಳಸೀವಿ, ನಾವು ಬಳಸ್ತಾ ಇದ್ದೀವಿ, ಅದನ್ನೆಲ್ಲ ನೀವು ಮಧ್ಯಾಹ್ನ ನೋಡ್ಬೋದು. ಈ ಒಂದು ತರಬೇತಿಯ ಲಾಭವನ್ನು ನೀವು ಪಡಿಬೇಕು. ಮತ್ತು ಅದೇ ರೀತಿ ನಮ್ಮ ಕಾಲೇಜ್ ಯಾವಾಗಲೂ ಓಪನ್ ಇರ್ತದೆ, ನಿಮಗೆ ಏನೇ ಬೇಕಾದರೂ 5 ಡಿಪಾರ್ಟ್ಮೆಂಟ್ ಅದಾವೆ, ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಮೆಷಿನರಿ ಇರ್ಬೋದು. ಆಮೇಲೆ ಒಂದು ಈಗ ಮೆಷಿನರಿ ಮೇಳ ಮಾಡ್ತಾ ಇದ್ದೀವಿ ಈ ತಿಂಗಳ ಕೊನೆಗೆ, ದಯವಿಟ್ಟು ನೀವು ಎಲ್ಲರೂ ಫೋನ್ ನಂಬರ್ ಇದ್ದರೆ ನಿಮಗೆಲ್ಲ ನಾವು ತಿಳಿಸ್ತೀವಿ, ಅವತ್ತು ತಪ್ಪದೇ ಬರಬೇಕು. ಈ ಯಂತ್ರೋಪಕರಣಗಳು ಕೂಡ ಹೊಸ ಹೊಸದಾಗಿ ಬರ್ತಾ ಇದಾವೆ, ಈಗ ಒಂದು ಸ್ವರಾಜ್ ಕೋಡ್ ಅಂತ ಬಂದಿದೆ, ಸೈಕಲ್ ಮೋಟ್ರ್ ರೇಟ್ನಾಗ ನಿಮಗೆ ಅದು ಎಲ್ಲ ಕೆಲಸ ಮಾಡ್ತದೆ, ಕಲ್ಟಿವೇಟ್ರು ಆಮೇಲೆ ರೋಟೋವೇಟ್ರ್ ಎಲ್ಲ ಕೆಲಸ ಮಾಡ್ತದೆ. ಅದನ್ನು ಕೂಡ ಅವತ್ತು ನಾವು ತರಿಸ್ತೀವಿ, ನೀವು ಅದನ್ನ ಬಂದು ನೋಡಿ ಎಲ್ಲ ನೀವು ಅಳವಡಿಸ್ಕೊಂಡು. ಈಗ ರೈತ ವಿಜ್ಞಾನಿಗಳು ಬಂದಾರ, ಅವರು ಎಲ್ಲ ಏನೇನು ಕಂಡುಹಿಡ್ದಾರ ಅವೆಲ್ಲ ನೀವು ನೋಡ್ಕೊಂಡು ಎಲ್ಲ ನಿಮ್ಮ ಹೊಲಗಳಲ್ಲಿ ಅಳವಡಿಸ್ಕೊಂಡು ನೀವು ಇದ್ರದೊಂದು ಉಪಯೋಗ ಮಾಡ್ಕೋಬೇಕಂತ ಹೇಳಿ ನಾನು 2 ಮಾತು. ಈ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಉಪಕರಣಗಳು ಮತ್ತು ಜಲ ಸಂರಕ್ಷಣೆ ಕುರಿತ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಕ್ರೆಡೆಲ್ ಕಲಬುರಗಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಮತಿ ಮಾಲಿನಿ ಸ್ವಾಮಿ, ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಕೆ ದೇಸಾಯಿ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಡಿಎಂ ಚಂದರ್ಗಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಸಚಿವರಾದ ಡಾಕ್ಟರ್ ಎಂ ವೀರನಗೌಡ, ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಧಾನ ಅನ್ವೇಷಕರಾದ ಡಾಕ್ಟರ್ ಕೆವಿ ಪ್ರಕಾಶ್ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಒಂದು ದಿನದ ತರಬೇತಿ ಮತ್ತು ಜಾಗೃತಿ ಕಾರ್ಯಾಗಾರದಲ್ಲಿ ರಾಯಚೂರು ಜಿಲ್ಲೆಗಳಿಂದ ವಿವಿಧ ತಾಲೂಕುಗಳ ಪ್ರಗತಿಪರ ರೈತರು, ರೈತ ಮುಖಂಡರು, ಜೊತೆಗೆ ವಿವಿಧ ಕಂಪನಿಯ ಡೀಲರ್ಗಳು, ಕೃಷಿ ವಿಶ್ವವಿದ್ಯಾಲಯದ ಬೋಧಕ ಹಾಗೂ ಬೋಧಕೇತರ ವರ್ಗದ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ತರಬೇತಿ ಮತ್ತು ಜಾಗೃತಿ ಕಾರ್ಯಾಗಾರದಲ್ಲಿ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಪ್ರೇಕ್ಷಾಗೃಹದ ಮುಂಭಾಗದಲ್ಲಿ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳ ಪ್ರಾತ್ಯಕ್ಷಿಕೆ ಹಾಗೂ ವಿಚಾರ ವಿನಿಮಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ವಿವಿಧ ಕಂಪನಿಯ ಡೀಲರುಗಳು ತಾವು ಉತ್ಪಾದಿಸಿದಂತಹ ನವೀಕರಿಸಬಹುದಾದ ಸಂಪನ್ಮೂಲಗಳ ಪ್ರಾತ್ಯಕ್ಷಿಕೆಗಳನ್ನು, ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುತ್ತಾ ವಿಚಾರಗಳನ್ನು ಹಂಚಿಕೊಂಡರು. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಉಪಕರಣಗಳು ಮತ್ತು ಜಲ ಸಂರಕ್ಷಣೆ ಕುರಿತ ತರಬೇತಿ ಮತ್ತು ಜಾಗೃತಿ ಕಾರ್ಯಾಗಾರದ ಪ್ರಾಯೋಜಿತ ಬಾನೂಲಿ ವರದಿಯನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ಪ್ರಸ್ತುತಿ ಅಮರೇಶ್ ಆಸಿಹಾಳ್.